ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:40. ಎಲ್ಲರಿಗೂ ನಮಸ್ಕಾರ. ಭದ್ರಾವತಿ ಯುವ ವಾಣಿ ಆಕಾಶವಾಣಿ ಭದ್ರಾವತಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಎಸ್ಆರ್ ನಾಗಪ್ಪ ಶೆಟ್ಟಿ ಸ್ಮಾರಕ ರಾಷ್ಟ್ರೀಯ ಅನ್ವಯಿಕ ವಿಜ್ಞಾನ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಈಗ ಕೇಳಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಸ್ಆರ್ ನಾಗಪ್ಪ ಶೆಟ್ಟಿ ಸ್ಮಾರಕ ರಾಷ್ಟ್ರೀಯ ಅನ್ವಯಿಕ ವಿಜ್ಞಾನ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಾದ ನಾವು ಯುವವಾಣಿ ಕಾರ್ಯಕ್ರಮದಲ್ಲಿ ನಕ್ಷತ್ರ ನಿನಾದ ಎಂಬ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಜ್ಞಾನಿತಾ ಬಾಯಿಲಿ ಅದೇನು ಆರೋಗ್ಯದ ಬಗ್ಗೆ ಹೇಳ್ತೀನಿ ಅಂತಿದ್ಯಲ್ಲ. ಈ ಕೊರೋನಾ ಮುಗ್ದಾಗಿಂದ ವೈರಲ್ ಫೀವರ್ ಅನ್ನೋದು ತುಂಬಾ ಕಾಮನ್ ಆಗಿದೆ. ಒಬ್ರಿಗೇನಾದ್ರೂ ವೈರಲ್ ಫೀವರ್ ಬಂದ್ಬಿಟ್ರೆ ಮನೆ ಮಂದಿಗೆಲ್ಲ ಹರಡ್ಕೊಂಡು ವಾರ ಇಡೀ ಕಾಡ್ತಾ ಇರತ್ತೆ. ಹಾಗಾಗಿ ಇದಕ್ಕೆ ಸಿಂಪಲ್ ಆಗಿರೋ ಮನೆ ಬದ್ ನೋಡೋದಾದ್ರೆ ಅಮೃತ್ ಬಳ್ಳಿ ನಿಮ್ಗೆಲ್ರಿಗೂ ಗೊತ್ತಿದೆ, ಈಸಿಯಾಗಿ ಕೂಡ ಸಿಗತ್ತೆ. ಹಾಗಾಗಿ ಅಮೃತ್ ಬಳ್ಳಿ ಯೂಸ್ ಮಾಡ್ಕೊಂಡು ಕಷಾಯ ಮಾಡ್ಕೊಂಡು ದಿನ 2 ಸಲ 3-4 ದಿನ ಕುಡಿದ್ರೆ ಸಾಕು, ಆ ವೈರಲ್ ಫೀವರ್ ಅನ್ನೋದು ಓಡೋಗ್ಬಿಡತ್ತೆ. ಹೌದ್ ನೋಡು, ಇವಾಗ ಎಲ್ಲರೂ ಅಮೃತ್ ಬಳ್ಳಿ ಅಂತ ಹೇಳ್ಬಿಟ್ಟು ಅದ್ಯಾವ್ದೋ ನಾಯಿ ಸಾಯಿಸಕ್ಕೆ ಅಂತ ಹೇಳಿ ಉಪಯೋಗಿಸ್ತಿದ್ದ ಬಳ್ಳಿ ಎಲ್ಲ ಉಪಯೋಗಿಸ್ಬಿಟ್ರಂತೆ ಸಿರ್ಸಾಗೆ. ಹಂಗ್ಯಾರು ಮಾಡ್ಬೇಡ್ರಿ ಅತ್ತ, ಅಮೃತ್ ಬಳ್ಳಿನೇ ಹುಡ್ಕೊಂಡೋಗಿ ಅದ್ರಿಂದನೇ ಕಷಾಯ ಮಾಡ್ಕೊಂಡು ಕುಡೀರಿ. ಬಾರಿ ಒಳ್ಳೆ ಚಲೋ ಮದ್ದು ಹೇಳ್ದಿ ನೋಡು ನೀನು. ಸ್ನೇಹ ಪ್ರಕಾಶ್, ನೀನು ನಿಮ್ ಗೆಲ್ತಿರೋ ಎಲ್ಲರೂ ಸೇರಿ ಒಂದ್ ಹಾಡ್ ಹಾಡ್ರಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ ಅಕ್ಕ ಬುಕ್ಕ ಪುಲಕೇಶಿ ವಿಕ್ರಮರ ಚನ್ನಮ್ಮ ಜಯ ವೀರಶ್ರೀ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳವಲ ಮಲಕರ ಸುಂದರ ಸೃಷ್ಟಿ ಜ್ಞಾನದ ವಿಜ್ಞಾನದ ಕಲೆಯೇ ಸಿರಿ ಸಾರೋದಯ ದಾರಾ ನಗರಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ವಿಶ್ವ ಭಾರತಿಗೆ ಕನ್ನಡ ದಾರತಿ. ವಿಶ್ವ ಭಾರತಿಗೆ ಕನ್ನಡ ದಾರತಿ ಮೊಳಗಲಿ ಮಂಗಳ ಜಯ ಬೇರಿ ಮೊಳಗಲಿ ಮಂಗಳ ಜಯ ಬೇರಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಯವಿ ಯವಿ ಯವಿ ಏನ್ ಪಸಂದಾಗ ಹಾಡಿದ್ರೆ ಹುಡ್ಗಿರ, ಯಾವತ್ತು ಹಿಂಗೆ ಹಾಡ್ತಾ ಇರ್ರಿ ಆತ? ಸುಕೃತ, ಸ್ನೇಹ, ಇಂಪನ ಮತ್ತೆ ಅನುಶ್ರೀ ಬಾಳ್ ಚೆನ್ನಾಗ್ ಹಾಡಿದ್ರಿ ನೋಡ್ರಿ ನೀವು. ಹೇ ಜ್ಞಾನಿತ, ನೀನೇನು ಹೇಳ್ಬೇಕು ಅಂತಿದ್ಯಲ್ಲ ಬಾ. ಹೆಣ್ಣು ಅಂದ ತಕ್ಷಣ ನಮಗ್ ನೆನ್ಪಾಗೋದು ತಾಯಿ. ಯಾಕಂದ್ರೆ ಅವಳು ನಮ್ಮನ್ನ ನೋಡ್ದೇನೆ 9 ತಿಂಗಳು ಹೆತ್ತು ಹೊತ್ತು ಸಾಕಿರ್ತಾಳೆ. ಅದಾದ್ಮೇಲೆ ನಮ್ಗೆ ಅಕ್ಕ, ತಂಗಿ, ಹೆಂಡತಿ, ಸ್ನೇಹಿತೆ ಇವರೆಲ್ಲ ಕಣ್ಮುಂದೆ ಬರ್ತಾರೆ. ಅವಳ ದೃಷ್ಟಿಕೋನನ ನಾವ್ ನೋಡೋದಾದ್ರೆ, ಹೆಣ್ಮಗು ಹುಟ್ಟು ಅಂದ್ಕೂಡ್ಲೆ ಎಷ್ಟೋ ಜನ ಮನೆಗ್ ಮಹಾಲಕ್ಷ್ಮಿ ಬಂದ್ಲು ಅಂತ ಖುಷಿ ಪಟ್ರೆ, ಇನ್ನೆಷ್ಟೋ ಜನ ಅಯ್ಯೋ ಹೆಣ್ಣಾಯ್ತಾ ಅಂತ ಮೂಗ್ಮುದಿಯೋರು ಇದ್ದಾರೆ. ಹೆಣ್ಣಿಗೆ ಸಿಗುವ ಗೌರವನ ನೋಡಿದ್ರೆ ಕೇವಲ ಆಚೆ ದುಡಿಯೋ ಹೆಣ್ಮಗುಗೆ ಅಷ್ಟೇ ಅಲ್ಲ, ಮನೆಯಲ್ಲೇ ಇದ್ಕೊಂಡು ಮನೆಯವರೆಲ್ಲರೂ ಖುಷಿಯಲ್ಲೂ ಅವಳು ಖುಷಿನ ಕಾಣೋ ಒಂದ್ ಹೆಣ್ಣಿಗೂ ಅದೇ ಗೌರವ ಸಿಗ್ಬೇಕು. ಎಜುಕೇಶನ್ ಅಂತ ಬಂದ್ರೆ ಹಳೆ ಕಾಲದಲ್ಲಿ ಹೆಣ್ಮಗುಗೆ ಮನೆಯಿಂದ ಆಚೆನೆ ಕಳಿಸ್ತಾ ಇರ್ಲಿಲ್ಲ. ಯಾಕೆ ಓದ್ಬೇಕು, ಹೆಂಗು ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರೋವ್ಳು, ಅವಳು ಯಾಕೆ ಓದ್ಬೇಕು ಅಂತ ಅನ್ನೋ ಕಾಲದಿಂದ ಹೆಣ್ಣು ಇವಾಗ ಚಂದ್ರಲೋಕಕ್ಕೆ ಕಾಲಿಡೋವರೆಗೂ ನಮ್ ಜಮಾನ ಬೆಳೆದಿದೆ. ಈಗ್ಲೂ ಹಳೆ ಕಾಲದ ತರನೆ ಯೋಚನೆ ಮಾಡೋರ್ ಇದಾರೆ, ಅವ್ರ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಸಮಾನತೆಗೆ ಬಂದ್ರೆ ಹೆಣ್ಣು ಎಲ್ಲಾ ಕ್ಷೇತ್ರದಲ್ಲೂ ಭಾಗಿಯಾಗ್ತಾ ಇದ್ದಾಳೆ. ಅದು ಸ್ಕೂಲ್ ಟೀಚರ್ ಆಗಿರ್ಬೋದು, ಇಂಡಿಯನ್ ಆರ್ಮಿನ ಆಗಿರ್ಬೋದು, ಒಬ್ಬ ಪುರುಷಕ್ಕಿಂತಲೂ ಸ್ಟ್ರಾಂಗ್ ಆಗಿ ಅವಳನ್ನ ಅವಳು ಗುರುತಿಸ್ಕೊಂತಾ ಇದ್ದಾಳೆ. ಏನೇ ಸಮಾನತೆ ಏನೇ ಗೌರವ ಇದ್ರು ಈಗಿನ ಕಾಲದಲ್ಲೂ ಅವಳಿಗೆ ಶೋಷಣೆ ಮಾತ್ರ ತಪ್ಪಿಲ್ಲ. ಯಾಕಂದ್ರೆ ಒಬ್ಳು ಹೆಣ್ಮಗ್ಳು ತೊಡೋ ಬಟ್ಟೆ, ಅವಳ ಮಾತು, ಅವಳ ಇಷ್ಟಗಳಿಂದ ಅವಳನ್ನ ಅಳಿತಾರೆ, ಹಾಗೆ ಅವಳನ್ನ ನೋಡೋ ದೃಷ್ಟಿನೂ ಬದಲಾಯಿಸ್ಕೋತಾರೆ. ಅವಳು ಕೂಡ ಒಬ್ಳು ತಾಯಿ ಅಥವಾ ತಂಗಿನ ಆಗಿರ್ತಾರೆ ಅಲ್ವಾ. ಕೊನೆಗೆ ಅವಳ ಸ್ಥಾನ ಏನು ಅಂತ ನೋಡ್ಲಿಕ್ ಬಂದ್ರೆ, ಯಾರ್ ಏನೇ ಹೇಳಿದ್ರು, ಯಾರ್ ಎಷ್ಟೇ ಜರಿದ್ರು, ಅವಳ ಒಂದು ಗುರಿ ಕನಸನ್ನ ನನ್ಸ್ ಮಾಡ್ಕೊಳ್ಳೋ ಅಂತ ಶಕ್ತಿ ಅವಳ ಒಬ್ಳಿಗೆ ಇದೆ. ಸರಿ ಹೇಳ್ದಿ ನೋಡು, ಇವತ್ತಿನ ಸಮಾಜದಾಗ ನಮ್ ಹೆಣ್ಮಕ್ಳಿಗೂ ಸಮಾನತೆ ಸಿಗಬೇಕು. ಹೌದೌದಿಲ್ಲ, ಚೆನ್ನಾಗಿ ಹೇಳ್ದಿ ನೀನು. ಈಗ ಪ್ರಜ್ಞಾ, ನಿನ್ ಗೆಳೆಯ ಬಂದಿದ್ನಲ್ಲ ಪೃಥ್ವಿರಾಜ್, ಅವನನ್ ಕರಿ, ಅವನು ಅದೇ ವಯೋಲಿನ್ ನುಡಿಸ್ತಾನಂತೆ, ಕೇಳೋಣ. ಅಬ್ಬಾ ಪೃಥ್ವಿರಾಜ ಮತ್ತೆ ಪ್ರಜ್ವಲ, ನಿಮ್ದಿಬ್ರದ್ದು ಜೋಡಿ ಮಾತ್ರ ಬಾಳ್ ಚಲೋ ಆಯ್ತ್ ನೋಡು, ಮಸ್ತ್ ನುಡ್ಸಿದ್ರೆ ಇಬ್ರು. ಇವಾಗ ನಮ್ ಕೃಷ್ಣನ್ ಕರೆಯನಂತೆ. ಶ್ರವಣ ಬಾ ಇಲ್ಲಿ, ಕೊಳಲು ಉಜ್ಜಿಸು ಬಾ ಇಲ್ಲಿ. ಪ್ರಜ್ವಲ್, ಭಾರಿ ಪ್ರತಿಭಾನ್ವಿತ ಇದೀನ್ ನೋಡ್ ನೀನು, ಹಿಂಗೆ ಮುಂದುವರ್ಸು ಆತಾ. ಎಲ್ಲೋದ ನಮ್ ಕಳ್ ಕೃಷ್ಣ? ಗೋಪಿಕೇರಿಲ್ಲ ಬೃಂದಾವನದಿಂದನೇ ಓಡ್ ಬರ್ತಾರೋ ಏನು ಶ್ರವಣ, ಅಷ್ಟ್ ಚೆನ್ನಾಗ್ ನುಡಿಸ್ದಿ ನೀನು. ಈಗ ಜ್ಞಾನಿತಾ, ಒಂದ್ ಮನೆ ಮದ್ದು ಹೇಳವ. ಸೌಂದರ್ಯ ಅಂದ್ರೆ ಯಾರಿಗಿಷ್ಟ ಇಲ್ಲ? ಹಂಗಂತ ತಕ್ಷಣಕ್ ನಮ್ ಮುಖ ಹೊಳಿಬೇಕು ಅಂದ್ರೆ ನಾವು ಪಾರ್ಲರ್ ಹುಡ್ಕೊಂಡು ಹೋಗಕ್ಕಾಗಲ್ಲ ಅಲ್ವಾ? ಅದಕ್ಕೆ ಅಂತಾನೆ ಮನೆಯಲ್ಲೇ ಇನ್ಸ್ಟೆಂಟ್ ಆಗಿ ಫ್ರೆಶ್ ಫೇಸ್ ಬೇಕು ಅಂದ್ರೆ ಒಂದ್ ಮನೆ ಮದ್ದಿದೆ, ಬೇರೆ ಏನೂ ಇಲ್ಲ. ಮನೆಯಲ್ಲೇ ಇರೋ ಕಾಫಿ ಪೌಡರ್ ಹಾಗೂ ಆಯಿಲ್ ನ ಮಿಕ್ಸ್ ಮಾಡಿ ಮುಖಕ್ಕೆ ಕೇವಲ 20 ನಿಮಿಷ ಹಚ್ಚಿ ವಾಶ್ ಮಾಡ್ಕೊಂಡ್ರೆ ನ್ಯಾಚುರಲ್ ಬ್ಯೂಟಿ ನಿಮ್ದಾಗತ್ತೆ. ಜ್ಞಾನಿತಾ, ಈಗ ನಮ್ ಹುಡ್ಗಿರಿಗ್ ಬೇಕಾಗಿದ್ದೆ ಹೇಳ್ದಿ ನೋಡ್ ನಿನ್, ಚಲೋ ಹೇಳ್ದಿ ಕಣೆ. ಈಗ ಎಲ್ಲಾ ಹುಡ್ರು ಒಟ್ಟಿಗೆ ಇದ್ದಿರಲ್ಲ, ನಾವೊಂದ್ ಕತೆ ಹೇಳ ಕೇಳ್ತೀರಾ ಎಲ್ರೂನು? ಸರಿ, ಶುರು ಮಾಡ್ತೀನಿ ನೋಡಿ. ಇವಾಗ ಒಂದಾನೊಂದ್ ಊರು, ಆ ಊರಾಗೆ ಇಬ್ರು ಒಳ್ಳೆ ಗೆಳ್ತಿರಿದ್ರು. ಒಬ್ಳು ಮದ್ವೆ ಆದ್ಮೇಲೆ ಒಂದೂರಲ್ಲಿ ಒಬ್ಬ ಶ್ರೀಮಂತನ ಮನೆಗೆ ಹೋದ್ರೆ ಇನ್ನೊಬ್ಳು ಅದೇ ಊರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನ ಮನೆಗೆ ಹೋಗ್ಕಳೆ. ಸೊಸೆಯಾಗಿ ಇಬ್ರು ಮನೇನೂ ಎದುರು ಬದ್ರೆ ಇರತ್ತೆ. ಹೆಂಗಿದ್ರು ಮುಂಚೆಯಿಂದಾನು ಇಬ್ರು ಒಳ್ಳೆ ಗೆಳ್ತಿರಾಗಿದ್ರ, ಇವಾಗ್ಲೂ ಹಂಗೆ ಇರ್ತಾರೆ. ಆದ್ರೆ ಏನ್ ಮಾಡೋದು, ದುರಾದೃಷ್ಟವಶಾತ್ ಅಂತಾರಲ್ಲ ಹಂಗೆ. ಈ ಶ್ರೀಮಂತವಳು ಇರ್ತಾಳಲ್ಲ, ಅಕ್ಕಿಗೆ ಭಾರಿ ಜಂಬ ಬಂದ್ಬಿಡತ್ತೆ. ದಿನ ದಿನ ಹೋದಂಗೂ ನನ್ನ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಹೇಳಿ ಕೊಬ್ಬು ಬಂದ್ಬಿಡತ್ತೆ. ಆದ್ರೆ ಈಕಿ ಸಾಮಾನ್ಯದಕ್ಕೆ ಆಗಿರ್ತಾಳಲ್ಲ, ಆಕಿ ಮುಂಚೆ ಹೆಂಗಿದ್ಲು ಈಗೂ ಹಂಗೆ ಇರ್ತಾಳೆ. ದುಡಿದು ಗಂಡನ ಜೊತೆ ತಾನೂ ಕೆಲ್ಸ ಮಾಡಿ ಸಂಪಾದನೆ ಮಾಡೋಣ ಅಂತ ಹೇಳಿ ಆಕಿ ಯೋಚನೆ. ಆದ್ರೆ ಈ ಶ್ರೀಮಂತಕಿಗೆ ಕೊಬ್ಬು ಜಾಸ್ತಿ ಆಗ್ಬಿಟ್ಟತಿ, ದುಡ್ಡಿನ ಮೋಹ ಮದ ಜಾಸ್ತಿ ಆಗಿರತ್ತೆ, ಏನ್ ಮಾಡಕ್ಕಾಗಲ್ಲ. ಒಂದಿನ ಒಬ್ಬ ಭಿಕ್ಷುಕ ದಾರಿಲಿ ಹೋಗ್ತಾ ಇರ್ತಾನೆ. ಆತ ಮೊದಲು ಶ್ರೀಮಂತಳು ಮನೆ ನೋಡ್ತಾನೆ. ದೊಡ್ ಮನೆ, ಮನೆ ಮುಂದೆ ಎಲ್ಲ ಒಳ್ಳೆ ಗಿಡ ಮರ ಎಲ್ಲ ಇದಾವೆ, ದೊಡ್ಡ ಕದ. ಸರಿ, ಇಲ್ಲಿ ಹೋಗೋಣ, ನಂಗೆ ಊಟ ತಿಂಡಿ ಚೆನ್ನಾಗ್ ಸಿಗ್ಬೋದು, ಒಳ್ಳೆ ಭಿಕ್ಷಿನೂ ಹಾಕ್ಬೋದು ಇವ್ರು ಅಂತ ಅನ್ಕೊಂಡು ಅವನೇನೋ ಒಳಗ್ ಹೋಗ್ತಾನೆ. ಒಳಗ್ ಹೋಗ್ ನೋಡ್ತಾನೆ, ಒಳ್ಳೆ ಮನೆ, ಎಲ್ಲಾ ಕಡೆ ಕುರ್ಚಿ ಮೇಜು ಎಲ್ಲ ಇದಾವೆ, ಆಳು ಕಾಳು ಕೆಲ್ಸ ಮಾಡ್ತಿದ್ದಾರೆ, ಚಂದ ಚಂದ ಬಟ್ಟೆ ಹಾಕೊಂಡು ಎಲ್ಲಾರು ಓಡಾಡ್ತಿದ್ದಾರೆ ನೋಡಿ ಇವನಿಗೂ ಕಣ್ ತುಂಬಿಕೊಂಡ. ಆಮೇಲೆ ಹೋಗ್ ಕೇಳ್ತಾನೆ, ನಂಗ್ ಭಿಕ್ಷೆ ನೀಡ್ರವ್ವಾ ಅಂತ. ಅವ್ರು ಇದ್ದವರೆಲ್ಲ ಬೈಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಏನಿದು, ನೀನ್ ಹಿಂಗ್ ಬಂದಿದ್ಯಲ್ಲ ಒಳಗೆ, ನಿನ್ಗೆ ಹಿಂಗೆಲ್ಲ ಒಳಗಡೆ ನಾವೆಲ್ಲ ಕರ್ಕೊಳಲ್ಲ ಅಂತ ಹೇಳ್ಬಿಡ್ತಾರೆ. ಅಷ್ಟೊಳಗಡೆನೆ ಅವಳು ಶ್ರೀಮಂತದವಳು ಇರ್ತಾಳಲ್ಲ ಶ್ರೀಮಂತಕ್ಕಿ, ಅಕ್ಕಿ ಬರ್ತಾಳೆ. ಅಕ್ಕಿ ಬಂದ್ ಹೇಳ್ತಾಳೆ, ನಾನ್ ಭಿಕ್ಷೆ ಕೊಡಲ್ಲ ಇಲ್ಲಿ ನಿನಗೆ, ನಿನಗೆಲ್ಲ ಭಿಕ್ಷೆ ಕೊಡ್ತಾ ಕುಂತ್ರೆ ನಮ್ದೆಲ್ಲ ಸಂಪತ್ತು ಖಾಲಿಯಾಗಿ ಹೋಗುತ್ತೆ, ದಾರಿ ಹೋಗೋ ಬರೋರಿಗೆಲ್ಲ ಭಿಕ್ಷೆ ಕೊಡಕ್ಕಾಗಲ್ಲ ಅಂತ ಹೇಳ್ತಾಳೆ. ಸರಿ ಆತು ಬಿಡು, ನಾನೇ ಏನು ಮಾಡಕ್ಕಾಗಲ್ಲ, ನೀನ್ ಭಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಇಲ್ಲ, ಮುಂದೊಂದ್ ಮನೆಗೆ ಹೋಗಿನಿ. ಅವರು ಕೊಟ್ಟಿಲ್ಲ, ಇಲ್ಲ ಬಿಡು, 3 ದಿನಾನೇ ಉಪವಾಸ ಇದೀನಂತೆ, ಇನ್ನೊಂದ್ ದಿನಾನು ಉಪವಾಸ ಇರ್ತೀನಿ ಅಂತ ಹೇಳ್ಕೊಂಡು ಅವನು ಹೋಗಾನೆ. ಬಾಗ್ಲಿಂದ ಹೊರಗ್ ಬಂದ ತಕ್ಷಣ ಅವನಿಗೆ ಈಕಿ ಮನೆ ಕಾಣಿಸ್ತತಿ. ಇವಳು ಸಾಮಾನ್ಯದ ಹೆಣ್ಮಗಳು, ಇವಳಿಗೇನಂತ ಶ್ರೀಮಂತಿಕೆ ಇಲ್ಲ, ದುಡ್ದು ತಿನ್ನವಳು. ಇವ್ಳ ಮನೆಗ್ ಹೋದ ತಕ್ಷಣ ಅವನಿಗೆ ಬನ್ನಿ ಅಂತ ಹೇಳಿ ಆದರ ಆತಿಥ್ಯ ಮಾಡಿ ಹೊಟ್ಟೆ ತುಂಬಾ ಊಟ ಹಾಕ್ತಾಳೆ. ತನ್ಗೆ ತನ್ ಗಂಡಂಗೆ ಅಂತ ಇಟ್ಕೊಂಡಿದ್ದ 2 ರೊಟ್ಟಿಲಿ ಒಂದ್ ರೊಟ್ಟಿನ ಈತನಿಗ್ ನೀಡಿ, ಇನ್ನೊಂದ್ ರೊಟ್ಟಿಲಿ ನಾನು ನನ್ ಗಂಡ ಅರ್ಧ ಅರ್ಧ ತಿಂದ್ರು ಸಾಕು, ನಮಗ್ ಇವತ್ತಿ ಹೊಟ್ಟೆ ತುಂಬತತಿ ಅಂತ ಅನ್ಕೊಂತಾಳೆ. ಇವನಿಗ್ ರೊಟ್ಟಿ ನೀಡಿ, ಆಮೇಲೆ ಗಂಜಿ ಕೊಟ್ಟು, ನೀರ್ ಕೊಟ್ಟು, ಊಟ ಆಗದೆ ಒಂದ್ ಸ್ವಲ್ಪ ಹೊತ್ ನೀವಿಲ್ಲೇ ಆರಾಮಾಗಿ ವಿಶ್ರಾಂತಿ ತಗೊಳ್ಳಿ, ಮನ್ಕಂಡು ಆಮೇಲೆ ಎದ್ದು ಹೋಗಿ ಅಂತ ಹೇಳಿ ಹೇಳ್ತಾಳೆ. ಇವಳು ಆದರ ಆತಿಥ್ಯ ಎಲ್ಲ ನೋಡಿ ಆ ಭಿಕ್ಷುಕನಿಗೂ ತುಂಬಾ ಖುಷಿ ಆಗತ್ತೆ. ಆಮೇಲೆ ಅವನ್ ಹೇಳ್ತಾನೆ, ನಾನಿಂಗೊಂದ್ ವರ ಕೊಡ್ತೀನಿ ಹುಡ್ಗಿ, ಏನಂತಂದ್ರೆ ಈಗ ನಾನು ಹೋದ ತಕ್ಷಣ ನೀನ್ ಯಾವ ಕೆಲ್ಸ ಶುರು ಮಾಡ್ಕಂತಿ ನೋಡು, ಆ ಕೆಲ್ಸ ಇವತ್ತಿಂದ ಹಿಡಿದು ನಾಳೆ ಬೆಳಗ್ಗೆ ತನಕ ಅದೇ ಕೆಲ್ಸನೇ ಮುಂದುವರಿಯಂಗಾಗ್ಲಿ ಅಂತ ಹೇಳಿ ವರ ಕೊಡ್ತಾನೆ. ವರ ಕೊಟ್ಟು ಅವನೇನೋ ಹೋಗೋದ್ ಹೋಗ್ತಾನೆ. ಆದ್ರೆ ಈಕೆಗೆ ಅವನು ಏನ್ ಕೊಟ್ಟಿದ್ದಾನೆ ವರ ಅನ್ನೋದೇ ಅರ್ಥ ಆಗಿರಲ್ಲ. ಪಾಪ ಏನು ಹೇಳಿದ್ರು ದೊಡ್ಡವರು, ಆದ್ರೆ ಅವ್ರ ಹೊಟ್ಟೆ ತುಂಬಿಸಿದ್ನಲ್ಲ ಅನ್ನೋ ಒಂದು ನೆಮ್ಮದಿಲಿ ಇವಳು ತನ್ ಕೆಲ್ಸ ಮಾಡೋಣ ಅಂತ ಹೋಗ್ತಾಳೆ. ಇವಳು ರೇಷ್ಮೆ ಎಷ್ಟಿದೆ ಅಳಿಯೋಣ ಅಂತ ಹೇಳಿ ಹೋಗ್ತಾಳೆ, ಶುರು ಮಾಡ್ತಾಳೆ ಆಕಿ ಕೆಲ್ಸನ. ಅದ್ ನೋಡಿದ್ರೆ ಮುಗ್ಯದೇ ಇಲ್ಲ, ಮಾರನೇ ದಿನ ಬೆಳಗಿನ ಜಾವ ತನಕ ಅದೇ ಕೆಲ್ಸ ಆಗ್ಬಿಡತ್ತೆ. ಆಮೇಲೆ ಆಕಿ ಗೊತ್ತಾಗತ್ತಿ, ಇದು ಆ ಭಿಕ್ಷುಕ ಕೊಟ್ಟೋಗಿದ್ ವರದ ಫಲ ಅಂತ. ಆಮೇಲೆ ಆ ಎಲ್ಲಾ ರೇಷ್ಮೆನೂ ತಗೊಂಡು ಹೋಗಿ ಮಾರಿ ಅದರಿಂದ ಬಂದಿದ್ದ ದುಡ್ಡಲ್ಲಿ ಗದ್ದೆ ತೋಟ ಎಲ್ಲ ತಗೊಂಡು ಇನ್ನೂ ಕಷ್ಟಪಟ್ಟು ಶ್ರಮ ವಹಿಸಿ ದುಡ್ದಿದ್ದ ಫಲವಾಗಿ ಅವರು ಒಂದ್ ದೊಡ್ಡ ಮನೆನೂ ಕಟ್ಕೊಂತಾರೆ. ಈ ಶ್ರೀಮಂತದವಳಿರ್ತಾಳಲ್ಲ ಅವಳಿಗೆ ಸಮಾನವಾಗಿ ಅವರು ನಿಲ್ತಾರೆ. ಆಗ ಈ ಶ್ರೀಮಂತದವಳಿಗೆ ಏನು ಇದು, ಏನು ಆಗ್ತಿದೆ ಇಲ್ಲಿ ಅಂತ ಅನುಮಾನ ಬಂದ್ಬಿಡತ್ತೆ. ಇವಳೇನೋ ಮೋಸ ಮಾಡ್ತಿದ್ದಾಳೆ, ಇವಳು ಇವಳು ಗಂಡ ಸೇರ್ಕೊಂಡು ಏನೋ ಮಸ್ಲತ್ ಮಾಡಿದ್ದಾರೆ ಅಂತ ಹೇಳಿ ಅನ್ಕೊಂಡು ಹೋಗಿ ಕೇಳ್ತಾಳೆ, ನಾವಿಬ್ರು ಮುಂಚೆಯಿಂದನು ಒಳ್ಳೆ ಗೆಳ್ತೀರಲ್ಲ, ಹೇಳೆ ಏನಾತು, ಏನಿಗೆ ಯಾರಾದ್ರೂ ದೇವರು ಪ್ರತ್ಯಕ್ಷ ಆಗಿ ವರಗಿರ ಕೊಟ್ನ, ಇಷ್ಟೊಂದು ಶ್ರೀಮಂತಿಕೆ ಹೆಂಗ್ ಬಂತು ಅಂತ ಕೇಳ್ತಾಳೆ. ಅವಳು ಕೇಳಿದ್ ನೋಡಿ, ಇಕಿ ನನ್ಗೆ ಹೇಳ್ತೀಯಲ್ಲ, ಹೇಳೋಣ ಬಿಡು ಅಂತ ಹೇಳ್ಬಿಟ್ಟು ಇವಳು ಹೇಳ್ಬಿಡ್ತಾಳೆ, ಹೀಗೆ ಅವತ್ ಭಿಕ್ಷುಕ ಬಂದಿದ್ದ, ಆತ ಕೊಟ್ಟಿದ್ ವರದ ಫಲ ಇದು ಅಂತ ಹೇಳಿ ಹೇಳ್ಬಿಡ್ತಾಳೆ. ಅವಾಗ ಈಕಿಗೆ ಎಲ್ಲೆಲ್ಲಿಂದನೋ ಕೋಪ ಬಂದ್ಬಿಡತ್ತೆ. ಮೊದ್ಲೇ ಇವಳು ಅವನನ್ನ ಬೈದು ಕಳ್ಸ್ಬಿಟ್ಟಿರ್ತಾಳೆ, ಇವಾಗ ಮತ್ತೆ ಅವನನ್ನ ಕರೆಯೋದು ಅಂದ್ರೆ ಕಷ್ಟನೆ. ಆದ್ರೂ ಮುಂದಿನ ಸತಿ ಒಂದ್ ದಾರಿಲಿ ಹೋಗುವಾಗ ಕರ್ದು ಊಟಕ್ ಹಾಕೋಣ ಅಂತ ಅನ್ಕಂತಾಳೆ. ಹಂಗೆ ಆಗತ್ತೆ, ಮತ್ತೊಂದಿನ ಅದೇ ಭಿಕ್ಷುಕ ಅದೇ ದಾರಿಲಿ ಹೋಗ್ತಾನೆ. ಅವಾಗ ಇವಳೆ ಕಾದು ಕುಂತು ಅವನನ್ನ ಕರ್ದು ಅವನಿಗೆ ಊಟ ಹಾಕ್ತಾಳೆ. ಬ್ಯಾಡಮ್ಮ ತಾಯಿ, ಇವತ್ ನನ್ ಹೊಟ್ಟೆ ತುಂಬದೆ ಅಂತ ಹೇಳಿದ್ರು ಕೇಳಲ್ಲ ಇವಳು, ನಾನು ಊಟ ಹಾಕ್ತೀನಿ, ನನ್ಗೂ ವರ ಕೊಡಿ ಅಂತ ಹೇಳ್ತಾಳೆ. ಸರಿ ಆಯ್ತು, ನೀ ನನಗೆ ಊಟ ಹಾಕಿದೀಯಾ, ಭಿಕ್ಷೆ ನೀಡಿದೀಯಾ, ನಾ ನಿನಗೆ ವರ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಆತ ಮತ್ತೆ ಅದೇ ವರನೇ ಇವಳಿಗೂ ಕೊಡ್ತಾಳೆ. ಇವಳಿಗೆ ಕೊಟ್ಟ ತಕ್ಷಣ ಇವಳು ಏನ್ ಮಾಡ್ತಾಳೆ, ಎಲ್ಲಾ ಚಿನ್ನದ ನಾಣ್ಯನು ತಗೊಂಡ್ಬಂದು ಇಟ್ಕೊಂಡು ಎಣ್ಸಕ್ ಶುರು ಮಾಡೋಣ, ಅವಾಗ ನಾಳೆ ಬೆಳಿಗ್ಗೆ ತನಕನು ಅದನ್ನೇ ಎಣಿಸದಾಗತ್ತೆ, ನನ್ನ ಹತ್ರ ಇರೋ ಸಂಪತ್ತು ಇನ್ನೂ ಜಾಸ್ತಿ ಆಗತ್ತೆ ಅಂತ ಹೇಳಿ ಅನ್ಕೊಂತಾಳೆ. ಅವನ್ ಭಿಕ್ಷೆ ಹಾಕಿಸ್ಕೊಂಡು ವರ ಕೊಟ್ಟು ಹೋಗಾಗತ್ತೆ. ಹೋದ ತಕ್ಷಣ ಇವಳು ಎಲ್ಲಾ ಚಿನ್ನದ ನಾಣ್ಯನು ತಗೊಂಡ್ಬಂದು ಇಟ್ಕೊಂಡು ಎಣ್ಸಕ್ಕೇನ್ ತಿನ್ನೇನ್ ಕೂರ್ತಾಳೆ, ಅಷ್ಟೊತ್ತಿಗೆ ಬಾಗ್ಲತ್ರ ಒಂದ್ ನಾಯಿ ಬಂದ್ಬಿಡತ್ತೆ. ಅಯ್ಯೋ ಶಿವ್ನೆ, ಈ ನಾಯಿ ಬಂತು, ಈ ನಾಯಿ ನೋಡ್ಸಿಲ್ಲ ಅಂದ್ರೆ ನನಗೆ ಎಣ್ಸಕ್ಕೆ ಅದು ಮಧ್ಯೆ ಮಧ್ಯೆ ಬರ್ತಾನೆ ಇರತ್ತೆ, ಎಣ್ಸಕ್ಕೂ ಸಮ ಆಗಲ್ಲ, ಮೊದಲು ನಾಯಿ ಓಡ್ಸೋಣ ಅಂತ ಹೇಳಿ ಕುಂತೋಳಿ ಎದ್ದೋಗ್ ನಾಯಿ ಓಡಿಸ್ಬಿಡ್ತಾಳೆ. ಆದ್ರೆ ಏನ್ ಮಾಡೋದು, ಆ ನಾಯಿ ಓಡಿಸೋದೇ ಮಾರೇ ದಿನ ಬೆಳಿಗ್ಗೆ ತನಕ ಆಗ್ಬಿಡತ್ತೆ. ಒಂದ್ಸತಿ ಓಡಿಸ್ತಾಳೆ, ಎರಡ್ ಸತಿ ಓಡಿಸ್ತಾಳೆ, ಮೂರ್ ಸತಿ ಓಡಿಸ್ತಾಳೆ, ಹಾಗ ನೋಡಿದ್ರೆ ಕೊನೆ ತನಕ ಅವಳದು ನಾಯಿ ಓಡಿಸೋದೇ ಕೆಲ್ಸ ಆಗ್ಬಿಡತ್ತೆ. ಆ ಚಿನ್ನದ ನಾಣೆ ಎಷ್ಟಿತ್ತೋ ಅಷ್ಟೇ ಆಗುಳಿಯತ್ತೆ. ಇದ್ರಿಂದಾನೆ ಗೊತ್ತಾಗತ್ತೆ ನಮಗೆ, ಯಾವತ್ತೂ ದುಡ್ಡಿಗೋಸ್ಕರ ಆಸೆ ಪಡ್ಬಾರ್ದು, ದುಡ್ಡಿನ ಗತ್ತು ಮೋಹ ನಮ್ಮಲ್ಲಿ ತುಂಬಿ ತುಳುಕಬಾರ್ದು, ಅತಿ ಆಸೆ ಗತಿಗೆಡ್ಸೆ ಗೆಡ್ಸತ್ತೆ. ಶ್ರವಣ, ಏನ್ ಬರಿತಾ ಕುಂತಿ, ಬಾಯಲ್ಲಿ ಏನ್ ಬರ್ದಿ ಒಂಚೂರು ಹೇಳು, ಕೇಳ್ತೀವಿ. ಮನುಷ್ಯ ಯಾವಾಗ ಅಲ್ಪತೃಪ್ತನಾಗಿರ್ಬೇಕು ಅನ್ನೋದ್ರ ಮೇಲೆ ಒಂದು ಸಣ್ಣ ಕವಿತೆ ಹೇಳ್ತೀನಿ. ಹಸಿದ ಹೊಟ್ಟೆ ಹರಿದ ಬಟ್ಟೆ ಹರುಕು ಮೆಟ್ಟಿನ ಸಾಹುಕಾರ ನಾನು, ಹಸಿದ ಹೊಟ್ಟೆ ಹರಿದ ಬಟ್ಟೆ ಹರುಕು ಮೆಟ್ಟಿನ ಸಾಹುಕಾರ ನಾನು, ನಗುವ ಒಡವೆಯ ತೊಟ್ಟು ಸಾಗುವೆ ಕಾಲೆಂಬ ಚಕ್ರದ ಸಾರೋಟಿನಲ್ಲಿ, ನಗುವ ಒಡವೆಯ ತೊಟ್ಟು ಸಾಗುವೆ ಕಾಲೆಂಬ ಚಕ್ರದ ಸಾರೋಟಿನಲ್ಲಿ, ತುತ್ತು ಅನ್ನದ ರಾಜ ಭೋಜನ ಒಪ್ಪತ್ತು ಉಣ್ಣುವ ಯೋಗಿ ನಾನು, ತುತ್ತು ಅನ್ನದ ರಾಜ ಭೋಜನ ಒಪ್ಪತ್ತು ಉಣ್ಣುವ ಯೋಗಿ ನಾನು, ಚಪ್ಪು ಕಂಬಳಿಯ ಸುಪ್ಪತ್ತಿಗೆ ನನ್ನದು ನಕ್ಷತ್ರ ಛಾವಣಿಯ ಅರಮನೆಯಲ್ಲಿ, ಚಪ್ಪು ಕಂಬಳಿಯ ಸುಪ್ಪತ್ತಿಗೆ ನನ್ನದು ನಕ್ಷತ್ರ ಛಾವಣಿಯ ಅರಮನೆಯಲ್ಲಿ, ಸೋತ ದೇಹ ಸೋಲಿಲ್ಲದ ಮುಖ ಚಾಚಿದ ಕೈಯ ನಾಯಕ ನಾನು, ಸೋತ ದೇಹ ಸೋಲಿಲ್ಲದ ಮುಖ ಚಾಚಿದ ಕೈಯ ನಾಯಕ ನಾನು, ಆಸರೆ ಇಲ್ಲದ ಅರಮನೆ ನನ್ನದು ತಿರುಗೋ ಭೂಮಿಯ ತವರಿನಲ್ಲಿ, ಆಸರೆ ಇಲ್ಲದ ಅರಮನೆ ನನ್ನದು ತಿರುಗೋ ಭೂಮಿ ತವರಿನಲ್ಲಿ. ನಮ್ಮ ಜೀವನದಲ್ಲಿ ಬರುವಂತಹ ಎಷ್ಟೋ ಘಟನೆಗಳನ್ನ ನಾವ್ ಯಾಕಾಯ್ತು, ಹೇಗಾಯ್ತು, ಏನಾಯ್ತು ಅಂತ ಚಿಂತೆ ಮಾಡೋದ್ರ ಬದಲು ಎಲ್ಲದಕ್ಕೂ ಮೇಲಿರೋನೇ ಕಾರಣ ಅಂತ ತಿಳ್ಕೊಂಡ್ರೆ ಅದಕ್ಕೊಂದು ಸಣ್ಣ ಕವಿತೆ. ಗಾತ್ರ ಅರಿಯದ ಪಾತ್ರ ಹೊಕ್ಕು ಸೂತ್ರಧಾರನ ಮರೆವೇ ಏಕೆ, ಗಾತ್ರ ಅರಿಯದ ಪಾತ್ರ ಹೊಕ್ಕು ಸೂತ್ರಧಾರನ ಮರೆವೇ ಏಕೆ, ಅವನ ಸೂತ್ರಕ್ಕೆ ನಟಿಸು ನೀನು ರಂಗಮಂಚದ ಚಿಂತೆಯೇತಕ್ಕೆ, ಅವನ ಸೂತ್ರಕ್ಕೆ ನಟಿಸು ನೀನು ರಂಗಮಂಚದ ಚಿಂತೆಯೇತಕ್ಕೆ, ನಟಿಸು ನೀನು ನಿನ್ನ ಪಾತ್ರವ ನಿನ್ನದೆಂಬ ಸಮಯಕ್ಕೆ, ನಟಿಸು ನೀನು ನಿನ್ನ ಪಾತ್ರವ ನಿನ್ನದೆಂಬ ಸಮಯಕ್ಕೆ, ಕೊಟ್ಟ ಪಾತ್ರಕ್ಕೆ ಜೀವ ತುಂಬು ಪೋಷಾಕಿನ ಚಿಂತೆಯೇತಕ್ಕೆ, ಕೊಟ್ಟ ಪಾತ್ರಕ್ಕೆ ಜೀವ ತುಂಬು ಪೋಷಾಕಿನ ಚಿಂತೆಯೇತಕ್ಕೆ, ಕರೆಸಿಕೊಳ್ಳುವ ಸೂತ್ರಧಾರನೆ ನಿನ್ನ ಪಾತ್ರ ಮುಗಿಸಿದೊಡನೆ, ಕರೆಸಿಕೊಳ್ಳುವ ಸೂತ್ರಧಾರನೆ ನಿನ್ನ ಪಾತ್ರ ಮುಗಿಸಿದೊಡನೆ, ಇದ್ದಷ್ಟು ಹೊತ್ತು ಕುಣಿದು ಬಿಡು ನೀನು ಸೂತ್ರಧಾರನ ತಾಳಕ್ಕೆ, ಇದ್ದಷ್ಟು ಹೊತ್ತು ಕುಣಿದು ಬಿಡು ಸೂತ್ರಧಾರನ ತಾಳಕ್ಕೆ. ಶ್ರವಣ, ಚಲೋ ಹೇಳ್ದಿ ಕಣ. ಇವಾಗ ಅಜ್ಞಾನಿತ ಅದೇನೋ ಹೇಳ್ತಾ ಇದ್ದೇಲೆ, ತಲೆನೋವು ನಿಮ್ ಅಪ್ಪಂಗೆ ಅಂತ, ಅದಕ್ಕೇನಾದ್ರೂ ಮನೆ ಮದ್ದಿದ್ರೆ ಹೇಳೆ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಇವಾಗೆಲ್ಲ ಎಲ್ಲಾ ಕಡೆ ಮರನೆಲ್ಲ ಕಡ್ದಿರೋದ್ರಿಂದ ಬಿಸಿಲು ಕೂಡ ಜಾಸ್ತಿ ಆಗ್ತಾ ಇದೆ. ಆ ಬಿಸಿಲಿಂದ ನಮ್ಗೆ ಈ ತಲೆನೋವಿನ ಹೊಸ ಅವತಾರವಾದ ಮೈಗ್ರೇನ್ ಎಂಬುದು ಜಾಸ್ತಿ ಆಗಿದೆ. ಹಂಗಾದ್ರೆ ತಲೆನೋವು ಮನೇಲೆ ಯಾವ್ದು ಟ್ಯಾಬ್ಲೆಟ್ ತಗೊಳ್ದೆ ಹೋಗ್ಸ್ಕೊಳ್ಳೋದು ಹೇಗೆ? ಮನೇಲೆ ಇರೋ ತುಳಸಿ ಎಲೆ, ಸ್ವಲ್ಪ ಉಪ್ಪು, ಮೆಣಸಿನ ಪುಡಿ ಪೇಸ್ಟ್ ಮಾಡ್ಕೊಂಡು ತಲೆನೋವು ಇರೋ ಭಾಗದಲ್ಲಿ ಹಚ್ಕೊಂಡ್ರೆ ಸಾಕು, ಕೆಲವೇ ನಿಮಿಷದಲ್ಲಿ ನಿಮ್ ತಲೆನೋವು ಮಾಯ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಕ್ಷತ್ರ ನಿನಾದ ಎಂಬ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಎಸ್ಆರ್ ನಾಗಪ್ಪ ಶೆಟ್ಟಿ ಸ್ಮಾರಕ ರಾಷ್ಟ್ರೀಯ ಅನ್ವಯಿಕ ವಿಜ್ಞಾನ ಪ್ರಥಮ ದರ್ಜೆ ಕಾಲೇಜು ಶಿವಮೊಗ್ಗ ಈ ಕಾಲೇಜಿನ ವಿದ್ಯಾರ್ಥಿಗಳಾದ ಶ್ರವಣ್, ಪೃಥ್ವಿರಾಜ್, ಅನುಶ್ರೀ, ಇಂಪನಾ, ಜ್ಞಾನಿತಾ ಹಿರೇಮಠ್, ನಿಸರ್ಗ, ಪ್ರೀತಿ, ಸುಕೃತ ಭಟ್, ಸ್ನೇಹ ಪ್ರಕಾಶ್,